ಪ್ರತಿ ಬುಧವಾರ ಬೆಳಗ್ಗೆ 9:05. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನು ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1098 ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮವನ್ನು ಕೇಳಿದ ನಂತರ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮಗೆ ಹಂಚಿಕೊಳ್ಳಬಹುದು ವಾಟ್ಸಪ್ ಸಂದೇಶ ಕಳಿಸುವುದರ ಮುಖಾಂತರ. ಅದಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆ 9481572606000 9481572600. ಈಗ ಕೇಳಿ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇಂದು ನಮಗೆ ಅಡಕೆಯಲ್ಲಿ ಬರ್ತಕ್ಕಂತಹ ಕೀಟಗಳು ಹಾಗೂ ಅದರ ನಿರ್ವಹಣೆ ಹಾಗೂ ಲಕ್ಷಣ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೇಡಮ್, ಇಂದಿನ ಕಾರ್ಯಕ್ರಮದಲ್ಲಿ ಅಡಕೆಯಲ್ಲಿ ಬರ್ತಕ್ಕಂತಹ ಕೀಟಗಳು ಯಾವ್ಯಾವುದು, ಅದರ ಲಕ್ಷಣಗಳೇನು, ಯಾವ ರೀತಿ ಅವು ಹಾನಿಗಳನ್ನು ಮಾಡ್ತವೆ ಅಂತ ಹೇಳೋದಾದ್ರೆ ಪ್ರಾರಂಭದಲ್ಲಿ ಈಗ ನಿಮಗೆಲ್ಲರಿಗೂ ಗೊತ್ತಿದೆ, ಅಡಿಕೆ ಒಂದು ಮುಖ್ಯವಾದ ಬೆಳೆ. ಈಗ ಎಲ್ಲಾ ಕಡೆನೂ ರೈತರು ಏನ್ ಮಾಡ್ತಾ ಇದ್ದಾರೆ, ಬೇರೆ ಎಲ್ಲಾ ಬೆಳೆಗಳನ್ನ ತೆಗೆದು ಅಡಕೆ ಹಾಕ್ತಿದ್ದಾರೆ, ಯಾಕೆಂದ್ರೆ ಅಡಕೆ ಬೆಳೆ ಜಾಸ್ತಿ ಇದೆ ಅಂತ. ಅಡಕೆ ಹಾಕಿದ ತಕ್ಷಣ ಅಡಕೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಳ್ಳಂಗಿಲ್ಲ, ಯಾಕೆಂದ್ರೆ ಅಡಕೆಯಲ್ಲಿ ಹಲವಾರು ಕೀಟಗಳು, ರೋಗಗಳು, ಪೋಷಕಾಂಶದ ಕೊರತೆಗಳು ಎಲ್ಲನೂ ಸಕಾಲದಲ್ಲಿ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ ಉತ್ತಮವಾದ ಇಳುವರಿ ಬರುತ್ತೆ. ಈಗ ನಾನು ಅಡಕೆಯಲ್ಲಿ ಕೀಟಗಳ ಬಗ್ಗೆ ಹೇಳೋದಾದ್ರೆ, ಅಡಕೆಯಲ್ಲಿ ಪ್ರಮುಖವಾಗಿ ಅಡಕೆ ಬೇರು ಹುಳು ಬರುತ್ತೆ, ಹಾಗೆ ಅದು ಇನ್ನು ಹೂಗೊಂಚಲು ತಿನ್ನುವ ಹುಳು ಅಥವಾ ಸಿಂಗಾರದ ಹುಳು ಅಂತ ಹೇಳ್ತೀವಿ ಅದು ಬರುತ್ತೆ, ಇನ್ನೊಂದು ಸುಳಿ ತಿಗಣೆ ಅಥವಾ ಕದಿರು ತಿಗಣೆ ಅಂತ ಹೇಳ್ತೀವಿ ಅದು ಬರುತ್ತೆ, ಇನ್ನೊಂದು ಪೆಂಟಾಟೊಮೆಟ್ ತಿಗಣೆ ಅಂತ ಬರುತ್ತೆ, ಪೆಂಟಾಟೊಮೆಟ್ ಬಗ್ಗೆ ಅಂತ ರೈತರು ಹೇಳ್ತಾರೆ ಅದೊಂದು ಬರುತ್ತೆ. ಆಮೇಲೆ ಹಿಟ್ಟು ತಿಗಣೆ, ಈ ಮೈ ಮೇಲೆಲ್ಲ ಹಿಟ್ಟು ಇಡ್ತಾರೆ ಅದಕ್ಕೆ ಹಿಟ್ಟು ತಿಗಣೆ ಅಂತ ಹೇಳ್ತೀವಿ. ಇನ್ನೊಂದು ಶಲ್ಕ ಕೀಟಗಳು, ಶಲ್ಕ ಕೀಟಗಳಂದ್ರೆ ಕೈ ಗಂಟುಗಳತ್ತೆ ನಾವು ಮುಟ್ಟಿದ್ರೆ ಆ ತರ ಇರುತ್ತೆ. ಇನ್ನು ಜೇಡನುಸಿ ಮೈಟ್ ಅಂತ ಹೇಳ್ತೀವಲ್ಲ ಅದಿರುತ್ತೆ. ಮತ್ತು ಕೆಲವೊಂದು ಅಲ್ಲಲ್ಲಿ ಗೆದ್ದಲುಗಳು ಒಂದು ಬರ್ತವೆ, ಮತ್ತು ಕೆಲವು ಕಡೆ ಅಡಿಕೆ ಚೀಲ ಹುಳು ಅಂತ ಒಂದು ಬರ್ತಾ ಇದೆ. ಇದೆಲ್ಲ ಪ್ರಮುಖವಾಗಿ ನಮ್ಮ ಅಡಿಕೆ ಬೆಳೆಯಲು ಮಾಡುವ ಪ್ರಮುಖ ಕೀಟಗಳು. ರೈತರು ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು? ಈಗ ಪ್ರಥಮವಾಗಿ ಹೇಳೋದಾದ್ರೆ ಈಗ ಅಡಿಕೆ ಬೇರು ಹುಳು, ಅಡಿಕೆ ಬೇರು ಹುಳದಲ್ಲಿ ಬೇರೆ ಬೇರೆ ಪ್ರಭೇದಗಳಿದ್ದಾವೆ. ಸಾಮಾನ್ಯವಾಗಿ ಅಡಿಕೆ ಮರಗಳಲ್ಲಿ ಮಾರಕ ಕೀಟ ಅಂತ ಹೇಳಿದ್ರೆ ಬೇರು ತಿನ್ನುವ ಹುಳು. ಸಾಮಾನ್ಯ ಏನಾಗುತ್ತೆ ಅಂದ್ರೆ ಎಲ್ಲೆಲ್ಲಿ ಗದ್ದೆಗಳನ್ನ ನಾವು ಅಡಿಕೆ ತೋಟ ಅಂತ ಮಾಡಿರ್ತೀವೋ ಅಲ್ಲಿ ಸಾಮಾನ್ಯವಾಗಿ ಈ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ. ಈ ಮರಳು ಮಿಶ್ರಿತ ಮಣ್ಣು ಅಂತ ಹೇಳ್ತೀವಿ ಅಲ್ಲಿ ತುಂಬಾ ಇರುತ್ತೆ. ಸಾಮಾನ್ಯವಾಗಿ ಇದ್ರಲ್ಲಿ ಬೇರೆ ಬೇರೆ ಪ್ರಭೇದಗಳಿರ್ತವೆ, ನೀವು ನೋಡ್ಬೋದು ಬೆಳಕಿನ ಸಂಜೆ ಟೈಮು ಲೈಟಿಗೆಲ್ಲ ಬಂದು ಬೀಳುತ್ತೆ ಇದು. ಆಮೇಲೆ ಲೂಕೋಫೋಲಿಸ್ ಕೋನಿಯಾಫೋರಾ ಅಂತ ಹೇಳ್ತೀವಿ, ಇದು ಕರ್ನಾಟಕದ ಸಾಮಾನ್ಯವಾಗಿ ಕಂಡು ಬರುತ್ತೆ, ಮತ್ತೆ ಕರಾವಳಿ ಪ್ರದೇಶದಲ್ಲಿ ಇದ್ರ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಇದ್ರ ದುಂಬಿ ಏನಿರುತ್ತೆ ಅಂದ್ರೆ ಕಂದು ಬಣ್ಣ ಇರುತ್ತೆ, ಮತ್ತೆ ದೇಹದ ಮೇಲೆಲ್ಲ ಹಳದಿ ಬಣ್ಣದ ನುಣುಪಾದಂತ ಕೂದಲಂತ ಒಂದು ಶಲ್ಕಗಳಿರ್ತವೆ. ಆಮೇಲೆ ದೇಹ ಸಾಮಾನ್ಯವಾಗಿ ಚಪ್ಪಟೆ ಆಕಾರ ಇರ್ತದೆ. ಇವುಗಳಲ್ಲಿ ಇರ್ತಕ್ಕಂತಹ ವಿಧಗಳ ಬಗ್ಗೆ ಹೇಳೋದಾದ್ರೆ ಹಾಗೂ ಇದ್ರ ಜೀವನ ಚಕ್ರ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀರಿ? ಬೇರು ಹುಳಗಳಲ್ಲಿ 4 ಹಂತದ ಜೀವನ ಕ್ರಮ ಇರುತ್ತೆ, ಮೊಟ್ಟೆ, ಮರಿ, ಕೋಶ ಮತ್ತು ದುಂಬಿ ಅಂತ ಹೇಳ್ತೀವಿ, 4 ಹಂತ ಇರುತ್ತೆ. ಈ ಸಾಮಾನ್ಯವಾಗಿ ಎಲ್ಲ ಹಂತಗಳನ್ನ ದಾಟಲು ಸಾಮಾನ್ಯವಾಗಿ ವಿವಿಧ ಏನ್ ಪ್ರಭೇದ ಅಂತ ಹೇಳ್ತೀವಲ್ಲ ಇದಕ್ಕೆ 1-2 ವರ್ಷಗಳು ತಗೊಳ್ತವೆ. ಕೆಲವೊಂದು 1 ವರ್ಷ, ಕೆಲವೊಂದು 2 ವರ್ಷ ಈ ತರ ತಗೊಳ್ತವೆ. ಕೆಲವು ತೋಟಗಳಲ್ಲಿ 2 ಸಂತತಿಗಳಿದ್ದು ಪ್ರತಿ ವರ್ಷವೂ ನಾವು ದುಂಬೆ ಓಡಾಡೋದು ನೋಡಬಹುದು. ಆದ್ರೆ ಕರಾವಳಿಯಲ್ಲಿ ಕಂಡು ಬೇರು ಹುಳುಗಳ ಜೀವನ ಚಕ್ರ ಮಾತ್ರ 1 ವರ್ಷ ಇರುತ್ತೆ, ಪ್ರತಿ ವರ್ಷ ಹುಳು ಹಾರಾಡ್ತಾ ಇರ್ತವೆ, ಅದು ಮಳೆ ಬಂದ ತಕ್ಷಣ ಸಾಮಾನ್ಯವಾಗಿ ಹಾರಾಡುತ್ತೆ. ಈ ಹೆಣ್ಣು ದುಂಬೆಗಳು ಏನ್ ಮಾಡ್ತವೆ ಅಂದ್ರೆ ಮಣ್ಣಿನಲ್ಲಿ ಮೊಟ್ಟೆ ಇರ್ತವೆ. ಸಾಮಾನ್ಯವಾಗಿ ಮನಸ್ಸು ಮೊದಲನೇ ಮಳೆ ಅಂತ ಹೇಳ್ತೀವಲ್ಲ, ಮೊದಲನೇ ಮಳೆಗೆ ಹೆಣ್ಣು ಗಂಡು 2 ದುಂಬೆಗಳು ಹೊರಗಡೆ ಬರ್ತವೆ. ಸಂಜೆ ಹೊತ್ತು ಲೈಂಗಿಕ ಕ್ರಿಯೆ ನಡೆಸಿ ಆಮೇಲೆ ಏನ್ ಮಾಡ್ತವೆ ಅಂದ್ರೆ ಮಣ್ಣಿನಲ್ಲಿ 7-15 ಸೆಂಟಿಮೀಟರ್ ಆಳದಲ್ಲಿ ಮೊಟ್ಟೆಯನ್ನು ಇಡ್ತವೆ. ಸಾಮಾನ್ಯವಾಗಿ ಮೊಟ್ಟೆಯಿಂದ 18-20 ದಿನಗಳಲ್ಲಿ ಮರಿ ಹುಳು ಹೊರಗಡೆ ಬರ್ತವೆ. ಆ ಮರಿ ಹುಳುಗಳು ಏನ್ ಮಾಡ್ತವೆ ಅಂದ್ರೆ ಆ ಮರಿ ಹುಳುಗಳು ಹಾನಿಯ ಒಂದು ಭಾಗ ಅಂತ ಹೇಳ್ಬೋದು. ಈ ನಾಲ್ಕು ಅವಸ್ಥೆ ಹೇಳಿದೆ, ಮೊಟ್ಟೆ ಮರಿ, ಕೋಶ ಚಿಟ್ಟೆ, ಈ ಮರಿ ಹುಳುಗಳು ನಮ್ಮ ಅಡಿಕೆ ಬೇರುಗಳನ್ನು ಹಾಲು ಮಾಡ್ತವೆ. ಈ ಬೆಳೆದ ಮರಿಗಳು ಸಾಮಾನ್ಯ 1.5-2 ಸೆಂಟಿಮೀಟರ್ ಉದ್ದ ಇರ್ತವೆ. ಆಮೇಲೆ ಸಾಮಾನ್ಯ ಮರಿ ಹುಳುಗಳ ಅವಧಿ ಏನಿರುತ್ತೆ ಅಂದ್ರೆ 10-11 ತಿಂಗಳವರೆಗೂ ಇರುತ್ತೆ ಸಾಮಾನ್ಯವಾಗಿ. ಆಮೇಲೆ ಬೆಳೆದ ಹುಳುಗಳು ಏನಾಗ್ತವೆ, ಎಲ್ಲಾ ಪೂರ್ತಿ ಬೆಳೆದಾದ್ಮೇಲೆ ಮಣ್ಣಿನಲ್ಲೇ ಕೋಶಾವಸ್ಥೆ ಮಾಡ್ತವೆ. ಆಮೇಲೆ ಕೋಶಾವಸ್ಥೆನೂ ಸಾಮಾನ್ಯವಾಗಿ 20-25 ದಿನ ಇರ್ತವೆ. ಒಂದು ವರ್ಷದಲ್ಲಿ ಒಂದು ಸಂತತಿಯನ್ನ ಕೆಲವೊಂದು ಪ್ರಭೇದ ಮುಗಿಸ್ತವೆ. ಸೊ ಈ ಕೆಲವೊಂದು 2 ವರ್ಷಗಳವರೆಗೂ ಇರ್ತವೆ. ಬಟ್ ಇದೇನಂದ್ರೆ, ಈಗ ಮೊಟ್ಟೆಯಿಂದ ಮರಿ ಹೊರಗಡೆ ಬಂದ ತಕ್ಷಣ ಪ್ರಾರಂಭದಲ್ಲಿ ಇದು ನಮ್ಮ ಅಡಿಕೆ ಬೇರನ್ನ ತಿನ್ನೋದಿಲ್ಲ. ಪ್ರಾರಂಭದಲ್ಲಿ ಏನ್ ಮಾಡ್ತವೆ ಅಂದ್ರೆ, ಏನ್ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಲ್ಲ, ಕೊಟ್ಟಿಗೆ ಗೊಬ್ಬರನ ಫಸ್ಟ್ ತಿಂತವೆ. ಸೊ ಪ್ರೌಢ ಇದು ಕೊಟ್ಟಿಗೆ ಗೊಬ್ಬರನೇ ಫಸ್ಟ್ ತಿನ್ನೋದು, ಮರಿ ಹುಳು ಏನ್ ಬರ್ತವೆ ಅದು. ಬಟ್ ಈ ಪ್ರೌಢ ದುಂಬಿಗಳು ಏನ್ ಮಾಡ್ತವೆ ಅಂದ್ರೆ, ಪ್ರೌಢ ದುಂಬಿಗಳು ಈಗ ನಾನು ಹೇಳಿದೆ ಮೊದಲ ಮಳೆಗೆ ಹೊರಗಡೆ ಬರ್ತವೆ ಅಂತ, ಪ್ರೌಢ ದುಂಬಿಗಳು ಎಲೆಗಳನ್ನ ತಿಂದು ಹಾನಿ ಮಾಡ್ತವೆ. ಎಲೆಗಳನ್ನ ತಿಂದು ಪ್ರಥಮವಾಗಿ ಹಾನಿ ಮಾಡ್ತವೆ. ಆ ಮೊಟ್ಟೆಯಿಂದ ಬಂದ ಮರಿ ಹುಳುಗಳು ಮಾತ್ರ ಮಣ್ಣಿನಲ್ಲಿ ಸಾವಯವ ಔಷಧ ಕೊಟ್ಟಿಗೆ ಗೊಬ್ಬರ ಅಂದಲ್ಲ ಅದನ್ನು ತಿಂತವೆ. ಸುಮಾರು 1-1.5 ತಿಂಗಳು ಅಲ್ಲೇ ಒಂದು ಸಾವಯವ ಅಂಶಗಳನ್ನ ತಿಂದು ಮೊದಲನೇ ಹಂತ ಆಮೇಲೆ 2ನೇ ಹಂತ ತಲುಪುತ್ತೇವೆ. ಯಾವ ಹಂತದಲ್ಲಿ ಇವು ಬೇರನ್ನ ತಿನ್ನಕ್ಕೆ ಪ್ರಾರಂಭ ಮಾಡ್ತವೆ ಅಂತ ಹೇಳ್ತೀರಿ? ಆ 2ನೇ ಹಂತಕ್ಕೆ ಬಂದಾಗ ಅವು ಬೇರನ್ನ ತಿನ್ನಲು ಪ್ರಾರಂಭ ಮಾಡ್ತವೆ. ಸುಮಾರಿಂದ 2-2.5 ತಿಂಗಳು ಈ 2ನೇ ಹಂತ ಇರುತ್ತೆ. ಅದ ನಂತರ 2.5 ತಿಂಗಳು ಆದ್ಮೇಲೆ 3ನೇ ಹಂತ ತಲುಪುತ್ತೆ. ಈ ಹಂತದ ಹುಳುಗಳು ಸಾಮಾನ್ಯವಾಗಿ ಬೆರಳು ಗಾತ್ರದಲ್ಲಿದ್ದು ಸಾಮಾನ್ಯವಾಗಿ 1-2 ಸೆಂಟಿಮೀಟರ್ ಉದ್ದ ಇರ್ತವೆ. ಇದು ಅತ್ಯಂತ ಹಾನಿಯುಂಟು ಮಾಡುವ ಹಂತ 3ನೇ ಹಂತ, ಯಾಕಂದ್ರೆ ಎಲ್ಲಾ ಬೇರುಗಳನ್ನು ತಿಂತವೆ. ಬಹಳಷ್ಟು ರೈತರು ಈ ಹುಳುಗಳನ್ನ ಸಾಮಾನ್ಯವಾಗಿ ಈ ಹಂತದಲ್ಲಿ ನೋಡ್ತಾರೆ, ಮೊದಲನೇ ಹಂತದಲ್ಲಿ ಗೊತ್ತಾಗಲ್ಲ ಅವರಿಗೆ. ಆಮೇಲೆ ಈ ಹಂತದಲ್ಲಿ ಅವಳನ್ನ ಹತೋಟಿ ಮಾಡೋದು ತುಂಬಾ ಕಷ್ಟ, ಯಾಕೆಂದ್ರೆ ಆಲ್ರೆಡಿ 3ನೇ ಹಂತ ಬಂದ್ಬಿಡುತ್ತೆ, ಸುಮಾರು ಹಾನಿ ಮಾಡಿರುತ್ತೆ. ಸೊ ಏನ್ ಮಾಡು, ಬಾಧಿತ ಅಡಿಕೆ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಇದು ಬೇರನ್ನೇ ತಿಂತಾ ಇರೋದ್ರಿಂದ, ಈಗ ನಮಗೆ ಗೊತ್ತು ಬೇರು ನಮಗೆ ಪೋಷಕಾಂಶ ಹೀರ್ಕೊಳ್ಳೋದ್ರಲ್ಲಾಗ್ಲಿ ಅಥವಾ ನೀರನ್ನ ಸಾಗಣೆ ಮಾಡೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸ್ತವೆ. ಸೊ ಬೇರಿನ ಕೊರತೆ ಆದ ತಕ್ಷಣ ಆಟೋಮೆಟಿಕಲಿ ನಮ್ಮ ಗಿಡಗಳ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ. ಅದರ ಏನು ಪ್ರಾರಂಭದ ಲಕ್ಷಣ ಅಂದ್ರೆ, ಸಿಂಗಾರದ ಅಭಾವ ಕಾಣಿಸ್ತದೆ. ಸಿಂಗಾರ ಮಾಮೂಲಿ ಸಿಂಗಾರ ಇರುತ್ತಲ್ಲ ಆತರ ಸಿಂಗಾರ ಬರಲ್ಲ. ಮತ್ತು ಮರಗಳಲ್ಲಿ ಏನಾಗ್ತಾರೆ, ಗಿಣ್ಣು ಅಂತ ಹೇಳ್ತೀವಲ್ಲ ಒಂದು ಅಂತರ ಇರ್ತಲ್ಲ, ಗಿಣ್ಣುಗಳ ಅಂತರ ಸಾಮಾನ್ಯವಾಗಿ ಕಡಿಮೆ ಆಗ್ತದೆ. ಮತ್ತು ಮರದ ಗಾತ್ರ ಸಹ ಸಣ್ಣದಾಗ್ತಾ ಬರ್ತವೆ. ಆಮೇಲೆ ಮರದ ಗಾತ್ರ ತೆಳುವಾಗುತ್ತವೆ, ಸಣ್ಣದಾಗದಂದಿಲ್ಲ, ಮೇಲಿಂದ ಪೆನ್ಸಿಲ್ ತರ ಆಗುತ್ತೆ ಹೇಳ್ತೀವಿ, ಮೇಲಿಂದ ಕಿರಿದಾಗಿ ಹೋಗ್ತವೆ, ಎಲೆಗಳೆಲ್ಲ ಹಳದಿ ಆಗ್ತವೆ. ಕ್ರಮೇಣವಾಗಿ ಏನಾಗುತ್ತೆ ಅಂದ್ರೆ, ಈ ಪೋಷಕಾಂಶಗಳು ನೀರಿನ ಸಾಗಣೆ ಒಂದು ತೊಂದರೆ ಆಗೋದ್ರಿಂದ ಎಳೆಯ ಕಾಯಿಗಳೆಲ್ಲ ಉದುರೋಕ್ ಸ್ಟಾರ್ಟ್ ಆಗ್ತವೆ ಮತ್ತು ಕಾಯಿಯಲ್ಲಿ ಇಳುವರಿ ಕಡಿಮೆ ಆಗ್ತವೆ. ಇಂತಹ ಮರದ ಗಿಡವನ್ನು ನಾವು ಅಕಸ್ಮಾತ್ ಆಗಿ ಆಗೋದು ನೋಡದೆ ನಮಗೆ ಉದ್ದನೆಯ ಸಿ ಆಕಾರದ, ಸಾಮಾನ್ಯವಾಗಿ ಈ ಮರಿ ಹುಳುಗಳು ಸಿ ಆಕಾರದಲ್ಲಿ ಇರ್ತವೆ, ನಾವು ಬೊಣ್ಣೆ ಹುಳು ಎಲ್ಲ ಹೇಳ್ತೇವಲ್ಲ ಆತರ ಆಕಾರದಲ್ಲಿ ಇರ್ತವೆ. ಮತ್ತೆ ಬೆಳ್ಳಗಿನ ಒಂದು 1/2 ಚಂದ್ರ ಆಕಾರ ಅಂತಾನು ಹೇಳ್ತೀವಿ ಆತರ ಇರ್ತವೆ. ಮತ್ತು ಅವೇನ್ ಮಾಡ್ತೇವೆ, ನಾವು ಆಗದ ತಕ್ಷಣ ಎಲ್ಲ ಕಡೆ ಹರಡಿರುತ್ತೆ. ಇದು ನಮ್ಮ ಹಾನಿಯ ಲಕ್ಷಣ ಮತ್ತು ಬೇರಲ್ಲಿ ನಾವು ಕಂಡುಬರುವಂತ ಈ ಒಂದು ಬಾಡಿಕೆ ಬೇರುಗಳು. ಇವುಗಳ ನಿರ್ವಹಣೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ? ಇದರಲ್ಲಿ ನಾವು ಬರೇ ಒಂದು ರಾಸಾಯನಿಕ ಹೊಡಿತೀವಿ ಹತೋಟಿ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಇದರಲ್ಲಿ ಏನ್ ಮಾಡ್ಬೇಕು, ಸಮಗ್ರ ನಿರ್ವಹಣೆ ಕ್ರಮವನ್ನು ಅನುಸರಿಸಬೇಕು. ನಾನು ಹೇಳಿದೆ ಮುಂಗಾರು ಮಳೆ ಬಂದ ತಕ್ಷಣ ದುಂಬಿಗಳು ಹಾರಾಡ್ತೇವೆ ಅಂತ. ಸೊ ಮುಂಗಾರು ಮಳೆ ಬಿದ್ದ ಕೂಡಲೇ ಏನಾಗ್ತವೆ, ರಾತ್ರಿ 7:30 ಸಾಮಾನ್ಯವಾಗಿ 9:30 ಸಮಯದಲ್ಲಿ ದೀಪದ ಬಲೆಗಳನ್ನ ಅಳವಡಿಸ್ಕೋಬೇಕು. ಅಲ್ಲಿ ಲೈಟ್ ಟ್ರ್ಯಾಪ್ ಅಂತ ಹೇಳ್ತೀವಲ್ಲ, ದೀಪವನ್ನ ಅಲ್ಲಿ ಎಲ್ಲಾರು ರೈತರಿಗೆ ಅವಕಾಶ ಇದ್ರೆ ದೀಪದ ಬಲೆಯ ಚಿಮಣಿನೇನೋ ಇಟ್ಟು ಕೆಳಗಡೆ ಒಂದು ಬಕೆಟ್ ಇಟ್ಟು ನೀರಿಟ್ಟು ಅದಕ್ಕೆ ಏನಾದ್ರು ಒಂದು ರಾಸಾಯನಿಕ ಅಥವಾ ಸೀಮೆ ಎಣ್ಣೆ ಏನಾದ್ರು ಹಾಕ್ಬೇಕು, ಅದರಲ್ಲಿ ಅವು ಲೈಟಿಗೆ ಅಟ್ರಾಕ್ಟ್ ಆಗಿ ನೀರಲ್ಲಿ ಬಿದ್ದು ಸತ್ತು ಹೋಗ್ತವೆ. ಮತ್ತಿನ್ನೊಂದು ಏನಾಗ್ತವೆ, ಈಗ ನಾನು ರಾತ್ರಿ ಅವು ಭೂಮಿಯಿಂದ ಮುಂಗಾರು ಮಳೆ ಬಂದ ತಕ್ಷಣ ಹೊರಗಡೆ ಬರ್ತವೆ ಅಂತ ಹೇಳಿದೆ, ಅವು ಸಾಮಾನ್ಯವಾಗಿ ಹೊರಗಡೆ ಬಂದ ತಕ್ಷಣ ಸ್ವಲ್ಪ ಅಲ್ಲಲ್ಲಲ್ಲಿ ರೆಸ್ಟ್ ಮಾಡ್ತವೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಮುಂಗಾರು ಹಂಗಾಮಿನ ಮೊದಲ ಮಳೆ ಬಿದ್ದ ದಿನವೇ ಸಾಯಂಕಾಲ ಏನ್ ಮಾಡ್ಬೇಕು, ಈ ಪೇವು ಪೇರ್ಲೆ ಇಂಥದ ಗಿಡಗಳ ಟೊಂಗೆಗಳನ್ನ ತಗೊಂಡು ಆ ಟೊಂಗೆಗಳನ್ನ ಅಲ್ಲಲ್ಲಿ ಕಟ್ಟಬೇಕು. ಮತ್ತೆ ಟೊಂಗೆಗಳಿಗೆ ಯಾವ್ದಾದ್ರು ಒಂದು ಕೀಟನಾಶಕ, ಈ ಕ್ಲೋರೋಫೈರಿಫಾಸ್ ಕ್ವಿನಾಲ್ಫಾಸ್ ಎಲ್ಲ ಇರುತ್ತಲ್ಲ, ಅದನ್ನ ಒಂದ್ 2ml 1 ಲೀಟರ್ಗೆ ಹಾಕೊಂಡು ಅದರಲ್ಲ ಸಿಂಪಡಣೆ ಮಾಡಿ ಅಲ್ಲಲ್ಲಿ ಕಟ್ಟಬೇಕು. ಯಾಕಂದ್ರೆ ಆ ದುಂಬೆ ಹೊರಗಡೆ ಬಂದು ಆ ಗಿಡಗಳ ಮೇಲೆ ರೆಸ್ಟ್ ಮಾಡಿ ಆ ಎಲೆಗಳನ್ನು ತಿನ್ನಕ್ ಪ್ರಾರಂಭ ಮಾಡ್ತವೆ, ಆವಾಗ ಅದು ಸತ್ತು ಹೋಗ್ಬಿಡ್ತವೆ. ಇನ್ನು ಜುಲೈ 2ನೇ ವಾರದಿಂದ ಆಗಸ್ಟ್ ಕೊನೆಯ ವಾರದವರೆಗೆ 3ನೇ ಹಂತದ ಮರಿಗಳು ಸಾಮಾನ್ಯವಾಗಿ ಬರ್ತವೆ ನಮ್ಮ ಭೂಮಿ ಆಗದ ತಕ್ಷಣ. ಹಾಗಾಗಿ ನಾನು ಪ್ರಥಮವಾಗಿ ಏನ್ ಹೇಳ್ತೀನಿ ಅಂದ್ರೆ, ಆ 3ನೇ ಹಂತಕ್ಕೆ ತಲುಪುವವರೆಗೆ ನಾವು ಬಿಡಬಾರದು. ಮತ್ತೆ ಪ್ರತಿ ಸಲನು ನಾವು ಪ್ರತಿ ಮರಕ್ಕೆ 1-2-3 ಕೆಜಿ ಅಂತ ಬೇವಿನ ಹಿಂಡಿಯನ್ನ ಕೊಡಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ, ಬೇರಿನ ಬೆಳವಣಿಗೆನು ಉತ್ತಮ ಆಗುತ್ತೆ, ಜೊತೆಗೆ ಈ ಕೀಟಗಳನ್ನ ನಿರೋಧಕ ಶಕ್ತಿ ಉತ್ಪಾದನೆ ಆಗುತ್ತೆ. ಈ ಕೀಟಗಳ ಬಾಧೆ ಆದ್ರೂ ಸ್ವಲ್ಪ ನಿರೋಧಕ ರೆಸಿಸ್ಟೆನ್ಸ್ ಪವರ್ ಡೆವಲಪ್ ಆಗುತ್ತೆ. ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ 3ನೇ ಹಂತದ ಹುಳುಗಳು ಭೂಮಿಯಲ್ಲಿ ಸಾಕಷ್ಟು ಆಳದಲ್ಲಿ ಕಂಡು ಬರ್ತವೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಅಕ್ಕಪಕ್ಕದಲ್ಲಿ ಬಸಿಗಾಲುವೆಯನ್ನು ಮಾಡಿಬಿಟ್ಟು, ಆ ಬಸಿಗಾಲುವೆ ಸಾಮಾನ್ಯವಾಗಿ ರೈತರು ಮಾಡಿರ್ತಾರೆ, ಅದರಲ್ಲಿ ನೀರು ನಿಲ್ಲಿಸಬೇಕು, ಚೆನ್ನಾಗಿ ನೀರು ನಿಲ್ಲಿಸಬೇಕು. ನಂತರ 2 ಬಸಿಗಾಲುಗಳ ಮಧ್ಯದ ಪಟದಲ್ಲಿ ಸ್ವಲ್ಪ ಅಗತ್ಯ ಮಾಡಿಬಿಟ್ಟು ಆ ಹುಳುಗಳನ್ನು ತೆಗೆದು ನಾಶ ಮಾಡಬೇಕು. ಆ ನಾವು ಬಸಿಗಾಲಲ್ಲಿ ನೀರು ನಿಲ್ಲಿಸಿದ ತಕ್ಷಣ ಹುಳ ಎಲ್ಲ ಮೇಲೆ ಬಂದು ತೇಲ್ತಾ ಇರ್ತವೆ, ಅದನ್ನ ತಗೊಂಡು ನಾಶ ಮಾಡಬೇಕು. ಇದು ಮತ್ತೆ ವರ್ಷಕ್ಕೆ 2 ಬಾರಿ ಸಾಮಾನ್ಯವಾಗಿ ನಾವು ಸ್ವಲ್ಪ ನೋಡ್ಬೇಕು ತೋಟದಲ್ಲಿ ಅಡಿಕೆ ಬೇರುಳು ಬಾಧೆ ಇದೆ ಅಂದ್ರೆ ಸಾಮಾನ್ಯವಾಗಿ ರಾಸಾಯನಿಕ ಸಿಂಪರಣೆನ ನಾವು ಶಿಫಾರಸ್ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ಇಮಿಡಾಕ್ಲೋಫಿಡ್ ಅಂತ ಇದೆ, ಇಮಿಡಾಕ್ಲೋಫಿಡ್ ಬಿಡ ಕೀಟನಾಶಕವನ್ನ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಹೆಕ್ಟೇರಿಗೆ ಒಂದ್ ಲೀಟರ್ ಅಂತ ಉಪಯೋಗಿಸಬೇಕು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಒಂದ್ ಲೀಟರ್ಗೆ ಒಂದ್ ಮುಕ್ಕಾಲಿಂದ ಒಂದ್ ಮಿಲಿ ಹಾಕ್ತೀವಿ, ಯಾಕಂದ್ರೆ ಭೂಮಿಗೆ ಹಾಕೋದ್ರಿಂದ ಮುಕ್ಕಾಲಿಂದ ಒಂದ್ ಮಿಲಿ ಒಂದ್ ಲೀಟರ್ಗೆ ಹಾಕ್ಬಿಟ್ಟು ಅದ್ರ ಪೂರ್ತಿ ಎಲ್ ಬೇರುಳದ ಬಾಧೆ ಇದೆಯೋ ಆ ತೋಟದ ಪೂರ್ತಿ ಬುಡ ಮತ್ತೆ ಮಧ್ಯದಲ್ಲೂ ಹಾಕ್ಬೇಕು, ಯಾಕಂದ್ರೆ ಮಧ್ಯದಲ್ಲೆಲ್ಲ ಸೇರ್ಕೊಂಡಿರುತ್ತೆ ಪೂರ್ತಿ. ಮತ್ತು ತೋಟ ಒಂದ್ ನೆನೆಯೋ ತರ ಪೂರ್ತಿ ಸಿಂಪರಣೆ ಮಾಡ್ಬೇಕು. ಇನ್ನೊಂದ್ ಕೆಮಿಕಲ್ ಕ್ಲೋರೋಫೈರಿಫಾಸ್ ಅಂತ ಇದೆ, ಅದನ್ನ 5 ml ಒಂದ್ ಲೀಟರ್ ಒಂದ್ ಸಲಕ್ಕೆ ಕ್ಲೋರೋಫೈರಿಫಾಸ್ ಹೊಡೆದ್ರೆ ನೆಕ್ಸ್ಟ್ ಇಮಿಡಾಕ್ಲೋಫೈಡ್ ಹಾಕ್ಬೇಕು. ಇದನ್ನ ಒಂದೇ ಕೆಮಿಕಲ್ ನ ಕಂಟಿನ್ಯೂಸ್ ಹೊಡೆಯಂಗಿಲ್ಲ, ಇಲ್ಲಾಂದ್ರೆ ಪ್ರತಿರೋಧಕ ಶಕ್ತಿ ಡೆವಲಪ್ ಆಗ್ಬಿಡುತ್ತೆ. ಈ ತರ ಮಾಡಿ ನಮ್ಮ ಅಡಿಕೆ ಬೇರುಗಳನ್ನ ಹತೋಟಿ ಮಾಡಬಹುದು. ಈ ರೈತರ ಭಾಷೆಯಲ್ಲಿ ಸಿಂಗಾರ ಹುಳು ಅಂತ ಹೇಳ್ತಾರೆ, ಅದನ್ನ ಯಾವ ರೀತಿ ಹತೋಟಿ ಮಾಡಬಹುದು, ಅದರ ಲಕ್ಷಣಗಳೇನು ಅಂತ? ಸಿಂಗಾರ ಹುಳು ಇದರ ಹಾನಿಯ ಲಕ್ಷಣ ಏನಂದ್ರೆ ಈ ಹುಳುಗಳು ಒಂಥರ ಇನ್ನೂ ಓಪನ್ ಆಗದೇ ಇರೋ ಹೂಗೊಂಚಲು ಅಥವಾ ಹೊಂಬಾಳೆ ಅಂತ ಹೇಳ್ತೀವಲ್ಲ ಅಲ್ಲಿ ತನ್ನ ಬಲೆಗಳನ್ನ ಹೆಣಿತವೆ. ಈ ಹುಳುಗಳು ಬಲೆಗಳನ್ನ ಹೆಣಿತವೆ. ಇದು ಪತಂಗ ಜಾತಿಗೆ ಸೇರಿದ್ದು, ಈ ನಮ್ಮ ಬೇಡಿ ಅಡಿಕೆ ಬೇರುಳು ದುಂಬಿ ಜಾತಿಗೆ ಸೇರಿದ್ದು, ಇದು ಪತಂಗ ಜಾತಿಗೆ ಸೇರಿದ್ದು. ಇದೇನ್ ಮಾಡ್ತವೆ ಈ ಹುಳುಗಳು ಆ ಇನ್ನೇನು ಹೂಗಂಚಲು ಓಪನ್ ಆಗ್ತವೆ ಅಥವಾ ಹೊಂಬಾಳೆ ಓಪನ್ ಆಗ್ತದ್ರಲ್ಲಿ ತಮ್ಮ ಬಲೆಗಳನ್ನ ಹೆಣದು ಹೂಗಳನ್ನೆಲ್ಲ ಕೊರೆದು ಕೊರೆದು ಅದರಲ್ಲಿ ಸುರಂಗ ತರ ಮಾಡ್ತವೆ. ಸುರಂಗ ತರ ಕೊರೆದು ಒಳಗೆ ಗಂಡು ಮತ್ತು ಹೆಣ್ಣು ಹೂಗಳಿರ್ತಾವಲ್ಲ ಅದನ್ನೆಲ್ಲ ಹಾನಿ ಮಾಡ್ತವೆ. ಮತ್ತು ಅಡಿಕೆ ಮರಗಳಲ್ಲಿ ಹೂಗೊಂಚಲು ಹೊರಬೀಳೋ ಸಮಯ ಅಂತ ಹೇಳ್ತೀವಲ್ಲ ಈ ಸಮಯದಲ್ಲಿ ಸಾಮಾನ್ಯವಾಗಿ ಈ ಕೀಟದ ಹಾವಳಿ ಜಾಸ್ತಿ ಇರುತ್ತೆ. ಮತ್ತು ಹೂಗೊಂಚಲನ್ನ ಈ ಕೀಟ ಸಾಮಾನ್ಯ ಪೂರ್ತಿ ತಿಂದು ಹಾಳು ಮಾಡುತ್ತೆ. ಸರಿಯಾದ ಟೈಮಲ್ಲಿ ನಾವು ನಿರ್ವಹಣೆ ಮಾಡಿಲ್ಲ ಅಂದ್ರೆ ಪೂರ್ತಿ ಹಾಳು ಮಾಡುತ್ತೆ. ಮತ್ತು ಈ ಹುಳುಗಳು ಈ ಸಿಂಗಾರವನ್ನು ಕೊರೆದು ತೂತ್ ಮಾಡೋದ್ರಿಂದ ಹೂಗೊಂಚಲುಗಳು ನಮಗೆ ದೂರದಿಂದ ನೋಡಿದ ತಕ್ಷಣ ಒಂಥರ ಮುದ್ದು ಮುದ್ದು ಮುದ್ದೆಯಾಗಿ ಕಾಣಿಸ್ತವೆ. ಮತ್ತು ಹೂಗೊಂಚಲ ಕೆಳಗಿಂದ ಅಂಟ ದ್ರವ ಒಂಥರ ಅಂಟ್ ಪೇಸ್ಟ್ ತರ ಅಂಟ ದ್ರವ ಹೊರಗಡೆ ಬರ್ತಾ ಇರ್ತವೆ. ಮತ್ತೆ ಕ್ರಮೇಣವಾಗಿ ಹೂವೆಲ್ಲ ಉದುರುತ್ತವೆ. ಹೊಂಬಾಳೆಯಿಂದ ಹೂ ಉದುರಿದ್ರೆ ಅಡಿಕೆಯಲ್ಲಿ ನಮ್ಮ ಇಳುವರಿ ಬರೋದೇ ಇಲ್ಲ, ಕುಂಠಿತ ಆಗುತ್ತೆ. ಇದು ಹಾನಿಯ ಲಕ್ಷಣ. ಇದ್ರ ನಿರ್ವಹಣೆ ಹೆಂಗ್ ಮಾಡೋದು ಅಂದ್ರೆ ಫಸ್ಟ್ ನಾವು ಅಡಿಕೆ ತೋಟಕ್ಕೆ ಹೋಗುವ ಒಂದು ಅಭ್ಯಾಸ ಇಟ್ಕೋಬೇಕು. ಅಡಿಕೆ ತೋಟದಲ್ಲಿ ಸಿಂಗಾರ ಹುಳು ಬಂದಿರೋ ಲಕ್ಷಣ ಕಂಡ ತಕ್ಷಣ ಒಂದೆರಡು ಮೂರು ಕಡೆ ನೋಡಿ ಬಂದ ತಕ್ಷಣ ನಿರ್ವಹಣಾ ಕ್ರಮ ತಗೋಬೇಕು. ಮುಂಜಾಗ್ರತೆಯಾಗಿ ರೈತರು ಏನ್ ಮಾಡ್ತಾರೆ, ಪ್ರತಿ ವರ್ಷನೂ ಸಾಮಾನ್ಯ ಕೆಲವು ಅಡಿಕೆ ತೋಟದಲ್ಲಿ ಸಿಂಗಾರುಗಳು ಬರ್ತಾನೆ ಇರ್ತವೆ. ಅಂತ ತೋಟದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿನೂ ಈ ಕ್ಲೋರೋಫೈರಿಫಾಸ್ ಅಥವಾ ಕ್ವಿನಾಲ್ಫಾಸ್ ಅಂತ ಔಷಧಿ ಇದೆ, 2 ml 1 ಲೀಟರ್ ಹಾಕೊಂಡು ಅದನ್ನ ಸಿಂಪರಣೆ ಮಾಡ್ಬೇಕು. ಅಕಸ್ಮಾತ್ ಹೊಡೆದಾದ್ಮೇಲೆ ಬಾಧೆ ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಅಕಸ್ಮಾತ್ ಬಾಧೆ ಬಂತು ಅಂದ್ರೆ ಒಂದ್ 15-20 ದಿವಸ ಅಂತರದಲ್ಲಿ ಬಾಧೆಯ ಲಕ್ಷಣ ಮತ್ತು ತೀವ್ರತೆ ನೋಡ್ಬಿಟ್ಟು ಇನ್ನೊಂದು ಸಿಂಪರಣೆ ಮಾಡ್ಬೇಕು. ಮತ್ತೆ ಹಾನಿ ಒಳಗಾದ ಸಿಂಗಾರಗಳನ್ನ ಗುರುತಿಸಿಕೊಂಡು ಆ ಒಂದು ಈ ಕೊಕ್ಕೆ ಅಂತ ಬರುತ್ತಲ್ಲ ನಾವು ರೈತರು ಉಪಯೋಗಿಸ್ತಾರೆ, ಆ ಕೊಕ್ಕೆಯಿಂದ ಆದ ಸಿಂಗಾರವನ್ನ ಸೀಳಿ ಆ ಹಿಂಗಾರ ಅಳೋ ತರ ಮಾಡ್ಬೇಕು, ಓಪನ್ ಮಾಡೋ ತರ ಮಾಡ್ಬೇಕು. ಮತ್ತೆ ಅರಳಿದ ಸಿಂಗಾರಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಆ ಒಂದು ತುಂಬಾ ತೀವ್ರವಾದ ಬಾಧೆ ಇದೆ ಅಂದ ತಕ್ಷಣ ಅದನ್ನ ಸ್ವಲ್ಪ ಕಟ್ ಮಾಡ್ಬಿಟ್ಟು ನಾವು ಸುಟ್ಟ ಹುಳು ಸಹಿತ ಸುಟ್ಟಾಕ್ಬೇಕು. ಅದಲ್ಲಿದ್ರೆ ಏನಾಗುತ್ತೆ, ಒಂದ್ಗಡೆಯಿಂದ ಒಂದ್ ಕಡೆ ಹಬ್ಬುತ್ತೆ. ಇದು ಸಾಮಾನ್ಯವಾಗಿ ನಮ್ಮ ಹೂಗೊಂಚಲು ತಿನ್ನುವ ಹುಳದ ಒಂದು ಲಕ್ಷಣಗಳು ಮತ್ತೆ ಅದರ ಹತೋಟಿ. ಮತ್ತೊಂದು ಹುಳು ಅಂದ್ರೆ ಸುಳಿ ತಿಗಣೆ, ಅದರ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಅದರದ್ದು ಏನಂದ್ರೆ ಸಾಮಾನ್ಯವಾಗಿ ಮಳೆಗಾಲದ ಅಂತ್ಯಕ್ಕೆ ಈ ತಿಗಣೆಗಳು ಬೇಗ ವಂಶಾಭಿವೃದ್ಧಿಯಾಗಿ ಅಡಿಕೆ ಮರದಲ್ಲಿ ಹಾನಿಯನ್ನು ಉಂಟು ಮಾಡ್ತವೆ. ಸಾಮಾನ್ಯವಾಗಿ ಎಲ್ಲೆಲ್ಲಿ ಅಡಿಕೆ ಬೆಳೀತಾರೋ ಅಲ್ಲೆಲ್ಲ ಇರುತ್ತೆ. ಇದು ಒಂಥರ ರಸ ಹೀರೋ ಕೀಟ, ಇದು ಮಿರಿಟ್ ಬಗ್ ಅಂತ ಹೇಳ್ತೀವಿ. ಇದರ ಹಾನಿಯ ಲಕ್ಷಣಗಳು ಏನಂದ್ರೆ ಎಳೆಯ ಸಿರಿ ಅಂತ ಹೇಳ್ತೀವಿ, ಸಿರಿಯ ಒಳಭಾಗದಲ್ಲಿ ಸೇರ್ಕೊಳ್ತವೆ. ಯಾವುದು? ಮರಿ ಹುಳು ಮತ್ತು ಪ್ರೌಢ ತಿಗಣೆ, ಅಪ್ಸರೆ ಮತ್ತು ಪ್ರೌಢ ತಿಗಣೆ ಅಂತೀವಿ. ಅದು ಎರಡೂ ಎಳೆಯ ಸಿರಿ ಒಳಭಾಗದಲ್ಲಿ ಸೇರ್ಕೊಂಡು ಗುಂಪು ಗುಂಪಾಗಿ ಸೇರ್ಕೊಂಡು ರಸನ ಹೀರ್ತವೆ. ರಸ ಹೀರಿದ ತಕ್ಷಣ ಎಳೆಯ ಸಿರಿ ಏನ್ ಮತ್ತೆ ಹೊರಗಡೆ ಬಂದ ತಕ್ಷಣ ಆ ಗರಿಗಳು ಬಿಡಿಸ್ಕೊಳ್ಳಲ್ಲ, ಕ್ಲೀನ್ ಆಗಿ ಬಿಡಿಸ್ಕೊಳ್ಳಲ್ಲ, ಅಂಟುಕೊಂಡು ಒಂದ್ ಕಡೆ ಬಾಗಿ ಮುದುಡ್ಕೊಂಡಿರ್ತವೆ. ಇದು ನಮ್ಮ ಎಳೆಯ ಸಿರಿಯ ಒಂದು ಲಕ್ಷಣ, ಸುಳಿ ತಿಗಣೆ ಬಾಧೆ ಆದ ತಕ್ಷಣ. ಆಮೇಲೆ ಏನಾಗ್ತವೆ ಅಂದ್ರೆ ಆ ಅಂಟಿಕೊಂಡು ಒಂದ್ ಕಡೆ ಬಾಗಿ ಇರ್ತಲ್ಲ, ಮತ್ತೆ ಎಲೆಗಳಲ್ಲಿ ಉದ್ದುದ್ದವಾದಿ ಕಡುವು ಕಂದು ಬಣ್ಣದ ಮಚ್ಚೆ ತರ ನಮಗೆ ಕಂಡು ಬರ್ತವೆ. ಮತ್ತು ಬಾಧೆ ಅಕಸ್ಮಾತ್ ತೀವ್ರವಾಗಿ ಹೋಯ್ತು ಅಂದ್ರೆ ಗರಿ ಮತ್ತು ಹೊಂಬಾಳೆಗಳು ಎಲ್ಲ ಒಣಗಿ ಹೋಗ್ತವೆ, ಉದುರು ಬಿಡ್ತವೆ. ಇದು ಈ ಒಂದು ಸುಳಿ ತಿಗಣೆ ಅಥವಾ ಕದ್ರಿ ತಿಗಣೆ ಅಂತ ಇದು ಹೇಳ್ತೀವಿ. ಅದರಲ್ಲಿ ಸಾಮಾನ್ಯವಾಗಿ ಎಳೆ ಒಂದು ನರ್ಸರಿಗಳಲ್ಲಿ ಮತ್ತು ಎಳೆಯ ಗಿಡ ತೋಟಗಳಲ್ಲಿ ಇದ್ರ ಬಾಧೆ ಜಾಸ್ತಿ ಇರುತ್ತೆ. ಇದ್ರ ನಿರ್ವಹಣೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ? ಇದ್ರ ನಿರ್ವಹಣೆ ಏನಂದ್ರೆ ಸಾಮಾನ್ಯವಾಗಿ ಎಲ್ಲಿ ಬಾಧಿತ ಗಿಡಗಳಿರ್ತಾವೋ ಅದನ್ನ ನೋಡ್ಬಿಟ್ಟು ನಾವು ಆ ಹುಳಗಳನ್ನ ಮತ್ತೆ ಎಲೆಗಳ ಸಹಿತ ಕತ್ತರಿಸಿ ಅದನ್ನ ಸಾಯಿಸ್ಬೇಕು, ಸುಟ್ಟು ಬಿಡ್ಬೇಕು. ಅಕಸ್ಮಾತ್ ಆಗಿ ಬಾಧೆ ಕಡಿಮೆ ಹಂತದಲ್ಲಿತ್ತು ಅಂದ್ರೆ ಬೇವಿನ ಆಧಾರಿತ ಕೀಟನಾಶಕ, ಬೇವಿನ ಬೀಜದ ಕಷಾಯ 5-6% ಅಥವಾ ಬೇವಿನ ಆಧಾರಿತ ಕೀಟನಾಶಕ ಇರುತ್ತೆ, ಅದನ್ನ ಈ ಅಜಾಡರೆಕ್ಟಿನ್ ನಿಮೆಜಾಲ್ ಎಲ್ಲ ಇದೆ, ಅದನ್ನ 2-3 ml ಹಾಕಿ ಸಿಂಪಡಿಸಬಹುದು, ಅದು ಸಾವಯವವಾಗಿ. ಅಕಸ್ಮಾತ್ ಬಾಧೆ ಜಾಸ್ತಿ ಇತ್ತು ಅಂದ್ರೆ ಈ ಡೈಮಿಥೋಯಿಟ್ ಅಂತ ಇದೆ, ಅದನ್ನ 1.7 ml/L ನೀರಿಗೆ ಅಥವಾ ಇಮಿಡಾಕ್ಲೋಫಿಡ್ 0.3-0.4 ಅದನ್ನ ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಿ, ಇನ್ನೊಂದು ಸಿಂಪಡಿಸಿ ಮಾಡುವಾಗ ಪೂರ್ತಿ ಗಿಡ ಅದು ಮೇಲಿಂದ ಎಲ್ಲ ತೊಯ್ಬೇಕು, ಪೂರ್ತಿ ಗಿಡ ಒಂದು ಸ್ನಾನ ಮಾಡೋ ತರ ಇರಬೇಕು, ಆ ತರ ಸ್ನಾನ ಮಾಡಿಸ್ಬೇಕು. ಆ ತರ ಸಿಂಪಡಣೆ ಮಾಡಿದ್ರೆ ಈ ಒಂದು ಏನ್ ತಿರಿ ತಿಗಣೆ ಅಥವಾ ಸುಳಿ ತಿಗಣೆ ಅಂತೀವೋ ಅದು ಹತೋಟಿ ಆಗುತ್ತೆ. ಇನ್ನೊಂದು ಪೆಂಟಾಟೋಮೆಟ್ರಿ ತಿಗಣೆ ಅಂತ ಇದೆ, ಇದು ಸಹ ರಸ ಹೀರೋ ಕೀಟನೆ. ಇದರಲ್ಲಿ ಸಾಮಾನ್ಯವಾಗಿ ಈ ಪ್ರೌಢ ತಿಗಣೆ ಏನೇನು ಅಥವಾ ಕಂದು ಬಣ್ಣದಿರುತ್ತೆ, ಮತ್ತೆ ಕಂದು ಬಣ್ಣದ ಚುಕ್ಕೆಗಳನ್ನು ದೇಹದ ಮೇಲೆಲ್ಲ ಹೊಂದಿರುತ್ತೆ. ಇದರಲ್ಲಿ ಹಾನಿಯ ಲಕ್ಷಣ ಏನಂದ್ರೆ ಅಪ್ಸರೆ ಮತ್ತು ಪ್ರೌಢ ತಿಗಣೆ ಅಂದ್ರೆ ಮರಿಹುಳು ಮತ್ತು ಪ್ರೌಢ ಕೀಟಗಳು ಎಳೆ ಕಾಯಿಯಿಂದ ರಸ ಇರ್ತವೆ. ಈ ಕೀಟ ಸಾಮಾನ್ಯವಾಗಿ ಅಡಿಕೆ ತೊಟ್ಟಿನ ಭಾಗದಲ್ಲಿ ರಸ ಇರೋದು ಜಾಸ್ತಿ. ಅಂತ ಅಡಿಕೆ ಕಾಯಿ ಏನಾಗುತ್ತೆ ಅಂದ್ರೆ ಅಡಿಕೆ ತೊಟ್ಟಲ್ಲಿ ರಸ ಇರೋದ್ರಿಂದ ಅದು ಬಲಿಯೋದಕ್ಕಿಂತ ಮುಂಚೆನೆ ಉದುರು ಬಿದ್ದ್ಬಿಡ್ತವೆ. ಆಮೇಲೆ ಕೆಳಗೆ ಬಿದ್ದ ಅಡಿಕೆ ಕಾಯಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ತೊಟ್ಟಿನ ಭಾಗದಲ್ಲಿ ಸಣ್ಣ ಸೂಜಿಯಿಂದ ಒಂದು ಚುಚ್ಚದಂತಹ ಕಪ್ಪು ಚುಕ್ಕೆಗಳು ಕಂಡು ಬರ್ತವೆ. ಅಂತ ಅಡಿಕೆಯನ್ನು ನಾವು ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಮರಿ ಹುಳುಗಳು ಕಾಣಿಸ್ತವೆ, ಮತ್ತೆ ಅಡಿಕೆ ಒಳಗೊಳಗ ಕಂದು ಬಣ್ಣಕ್ಕೆ ತಿರುಗುತ್ತೆ. ನಮ್ಮ ರೈತರು ಒಂದು ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಈ ತರ ಅಡಿಕೆ ಬಿದ್ದ ತಕ್ಷಣ ಕೊಳೆ ರೋಗ ಅಂದ್ಕೊಂಡ್ಬಿಡ್ತಾರೆ ಮಳೆಗಾಲದಲ್ಲಿ. ಅದು ಕೊಳೆ ರೋಗನೋ ಅಥವಾ ಇದು ಅಂತ ನೋಡ್ಬೇಕು. ಕೊಳೆ ರೋಗದಲ್ಲಾದ್ರೆ ಮೇಲ್ಗಡೆ ಬಿಳಿ ಮತ್ತರ ಶಿಲೀಂಧ್ರದ ಗ್ರೋತ್ ಇರುತ್ತೆ, ಬಟ್ ಇದ್ರಲ್ಲಿ ಹಾಗಿರಲ್ಲ, ಸಣ್ಣ ಕಪ್ಪು ಚುಕ್ಕೆ ಇರುತ್ತೆ, ಒಳಗಡೆ ಓಪನ್ ಮಾಡಿದ್ರೆ ಅಡಿಕೆ ಕಪ್ಪಾಗಿರುತ್ತೆ. ಇದು ಸಾಮಾನ್ಯವಾಗಿ ಈ ಒಂದು ಪೆಂಟಾಟೋಮೆಟ್ ತಿಗಣೆ ಲಕ್ಷಣ. ಇವುಗಳ ನಿರ್ವಹಣೆ, ಇದರ ನಿರ್ವಹಣೆ ಏನ್ ಮಾಡ್ಬೇಕು ಅಂದ್ರೆ, ಈಗ ನಾನು ಏನು ಸುಳಿ ತಿಗಣೆ ಹೇಳಿದ್ನೋ ಅದೇ ಸೇಮ್ ಥಿಂಗ್. ಸಣ್ಣ ಪ್ರಮಾಣದಲ್ಲಿ ಇದ್ರೆ ಬೇವಿನ ಆಧಾರಿತ ಕೀಟನಾಶಕ ಹೊಡಿಬಹುದು. ಸಾಮಾನ್ಯವಾಗಿ ಇದು ಸ್ವಲ್ಪ ಮೇಜರ್ ಪೆಸ್ಟೇನೆ, ಇದು ಹಾನಿಕಾರಕ ಪೆಸ್ಟೇನೆ. ಹಾಗಾಗಿ ರೈತರು ಏನ್ ಮಾಡ್ಬೇಕು, ಕ್ಲೋರೋಫೈರಿಫಾಸ್ ಅಥವಾ ಕ್ವಿನಾರ್ಫಾಸ್ 2 ml 1 ಲೀಟರ್ಗೆ ಹಾಕೊಂಡು ಸಿಂಪಡಣೆ ಮಾಡಬಹುದು. ಅಥವಾ ಡೈಮಿಥೋಯೇಟ್ ಅಥವಾ ರೋಗರ್ ಅಂತ ಹೇಳ್ತೀವಲ್ಲ, ಅದನ್ನ 1.7 ml ಅದ ಅಥವಾ ಇಮಿಡಾಕ್ಲೋಪಿಡ್ 0.03 to 0.04 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಇದ್ರ ಜೊತೆಗೆ ಇದಲ್ದೇನೆ ಹಿಟ್ಟು ತಿಗಣೆ ಅಂತ ಇರುತ್ತೆ. ಹಿಟ್ಟು ತಿಗಣೆ ಏನಂದ್ರೆ ಇದು ರಸ ಇರೋ ಕೀಟ, ಅದೇ ಶರೀರದ ಮೇಲೆ ಅದ ದೇಹದ ಮೇಲೆಲ್ಲ ಹಿಟ್ಟನಂತ ಹೊದಕೆ ಇರುತ್ತೆ. ಅಕಸ್ಮಾತ್ ಹಿಟ್ಟಿನ ಸಿಗಣೆ ಬಂತು ಅಂದ್ರೆ ಅದು ಅಷ್ಟೇ ರಸ ಇರೋ ಕೀಟ. ಈ ರಸ ಇರೋ ಕೀಟಕ್ಕೆಲ್ಲ ನಾನು ಏನ್ ಪೆಂಟಾಟೋಮೆಟ್ ತಿಗಣೆಗೆ ಮತ್ತೆ ಸುಳಿ ತಿಗಣೆ ಹೇಳಿದ್ನಲ್ಲ ಅದೇ ಹತೋಟಿ ಕ್ರಮನ ಉಪಯೋಗಿಸಬಹುದು. ಏನೇ ಡೈಮಿಥೋಯೇಟ್ ಮತ್ತು ಇಮಿಡಾಕ್ಲೋಫೆನ್ ಹೇಳಿದ್ನಲ್ಲ ಅದನ್ನೇ ಉಪಯೋಗಿಸಬಹುದು. ಇನ್ನೊಂದು ಈ ಹಿಟ್ಟು ತಿಗಣೆಗೆ ಈ ಮೀನಿನ ಎಣ್ಣೆ ರೇಸಿನ್ ಸೋಪ್ ಅಂತ, ಫಿಶ್ ಆಯಿಲ್ ರೇಸಿನ್ ಸೋಪ್ ಅಂತ ಇರುತ್ತೆ, ಅದನ್ನು ಸಾಮಾನ್ಯವಾಗಿ 1 ಲೀಟರ್ಗೆ 10 to 15 grams ಅನ್ನ ಮಿಶ್ರಣ ಮಾಡ್ಬಿಟ್ಟು ಸಿಂಪಡಣೆ ಮಾಡ್ತಾರೆ. ಇನ್ನು ಇದಲ್ಲದೆ ಶಲ್ಕ ಕೀಟ ಅಂತ ಇರುತ್ತೆ. ಶಲ್ಕ ಕೀಟ ಅಂದ್ರೆ ಏನಂದ್ರೆ, ಸಾಮಾನ್ಯವಾಗಿ ಶಲ್ಕ ಕೀಟಗಳು ಅಡಿಕೆ ಗೊನೆಯಲ್ಲಿ ಗರಿಗಳಿಂದೆಲ್ಲ ರಸ ಇರ್ತವೆ. ಆ ಗೊನೆಗಳಿಂದ ಏನಾಗುತ್ತೆ, ಕಾಯಿ ಉದುರಿ ಬೀಳ್ತವೆ ಇದರಿಂದ ರಸ ಇರೋದ್ರಿಂದ, ಮತ್ತೆ ಗರಿಗಳಲ್ಲ ತರ ಮಾಸಲು ಹಳದಿ ಬಣ್ಣ ಕಂಡು ಬರ್ತವೆ. ಇದರ ನಿರ್ವಹಣೆನೂ ಸಾಮಾನ್ಯವಾಗಿ ಎಲ್ಲಾ ರಸ ಇರೋ ಕೀಟ ತರನೆ. ಅದ್ರ ಜೊತೆಗೆ ಇನ್ನೊಂದು ಕೀಟನಾಶಕ ಉಪಯೋಗಿಸ್ಕೋಬಹುದು, ಏನಂದ್ರೆ ಈ ಸ್ಪೈನೋಸೈಡ್ ಅಂತ ಇದೆ, 0.5 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಬುಪ್ರೋಪ್ರೈಸಿನ್ ಅಂತ ಇದೆ, 1 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಡೈಮಿಥೋಯೇಟ್ 1.7 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಇಮಿಡಾಕ್ಲೋಪಿಡ್ 0.3 to 0.4 ml ಪ್ರತಿ ಲೀಟರ್ ನೀರಿಗೆ. ಇದು ಶಲ್ಕ ಕೀಟದ ತೊಟ್ಟಿ. ಎಲ್ಲಾ ರಸ ಇರೋ ಕೀಟಗಳಿಗೂ ಇದು ಎಲ್ಲಾ ಕೀಟನಾಶಕವೂ ಉಪಯೋಗಿಸ್ಕೋಬಹುದು. ಪ್ರತಿ ಬಾರಿನು ಒಂದೇ ಕೀಟನಾಶಕಗಳನ್ನ ಬಳಸಬಹುದು ಅಂತ ಹೇಳ್ತೀರಾ? ಒಂದೇ ಕೀಟನಾಶಕನ ಪ್ರತಿ ಸಲ ಉಪಯೋಗಿಸ್ಕೋಬಾರ್ದು. ಒಂದ್ ಸಲ ಒಂದಿದ್ರೆ ಇನ್ನೊಂದ್ಸಲ ಬೇರೆ ತರ ಕೀಟನಾಶಕನ ಉಪಯೋಗಿಸ್ಕೋಬೇಕು. ಯಾಕಂದ್ರೆ ಪ್ರತಿರೋಧಕ ಶಕ್ತಿ ಡೆವಲಪ್ ಆಗ್ಬಿಡ್ತಿಲ್ಲ ಅಂದ್ರೆ ನಾವು ಒಂದೇ ಉಪಯೋಗಿಸ್ರೆ. ಮತ್ತೊಂದು ಕೆಂಪು ಜೇಡನುಸಿ ಅಂತ ಹೇಳಿದ್ರಿ? ಕೆಂಪು ಜೇಡನುಸಿ ಮತ್ತು ಬಿಳಿ ಜೇಡನುಸಿ ಅಂತ ಇದೆ. ಈ ನುಸಿ ಸಾಮಾನ್ಯವಾಗಿ ಎಲ್ಲೆಲ್ಲಿ ಅಡಿಕೆ ಬೆಳೆಗಾರರು ಸರಿಯಾಗಿ ತೋಟದ ನಿರ್ವಹಣೆ ಮಾಡ್ತಾ ಇಲ್ವೋ ಅಥವಾ ನೀರಿನ ಕೊರತೆ ಕಂಡು ಬರುತ್ತೆ ಅಲ್ಲಿ ಜಾಸ್ತಿ ಇರುತ್ತೆ. ಮಳೆಗಾಲ ಸಾಮಾನ್ಯವಾಗಿ ಇದ್ರ ಬಾಧೆ ಕಡಿಮೆ. ಈ ನುಸಿ ಸಾಮಾನ್ಯವಾಗಿ ಕೆಂಪು ಅಥವಾ ಬಿಳಿ ಬಣ್ಣದಿರುತ್ತೆ. ಕೆಂಪಿದ್ದಾಗ ಕೆಂಪು ಜೇಡನುಸಿ ಅಂತೀವಿ, ಬಿಳಿ ಇದ್ದಾಗ ಬಿಳಿ ಜೇಡನುಸಿ ಅಂತೀವಿ. ಮಳೆಗಾಲ ಮುಗಿದ ನಂತರ ಇದು ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಇದರ ಹಾನಿಯ ಲಕ್ಷಣ ಏನಂದ್ರೆ, ಇದು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ. ನುಸಿ ಮೈಟ್ ಅಂತ ಹೇಳ್ತೀವಿ. ಇದು ಎಲೆಗಳ ಕೆಳಭಾಗದಲ್ಲಿ ಗುಂಪು ಗುಂಪಾಗಿ ಕುತ್ಕೊಂಡಿರುತ್ತೆ, ಮರಿ ಮತ್ತೆ ಪರೋಡ ಎರಡು ನುಸಿಗಳು. ಈ 100 ನುಸಿಗಳು ಈ ತಳಭಾಗದಲ್ಲಿ ಸೂಕ್ಷ್ಮವಾದ ಬಲೆಗಳನ್ನು ನಿರ್ಮಿಸ್ತವೆ. ಆ ಬಲೆಗಳನ್ನು ನಿರ್ಮಿಸಿ ಎಲೆಗಳ ಅಡಿಯಿಂದ ರಸವನ್ನ ಹೀರ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ, ಬಾಧೆಗೊಳಗಾದ ಗರಿಗಳಲ್ಲಿ ಆ ಎಲೆಗಳು ಹಸಿರು ಬಣ್ಣವನ್ನ ಕಳೆದುಕೊಂಡು ಕ್ರಮೇಣ ಹಳದು ಬಣ್ಣಕ್ಕೆ ತಿರುಗ್ತವೆ, ಕೊನೆಗೆ ಕಂದು ಬಣ್ಣಕ್ಕೆ ತಿರುಗಿ ಗರಿಯೆಲ್ಲ ಒಣಗೋಗ್ತವೆ. ಮತ್ತೆ ಎಳೆಯ ಕಾಯಿಯ ಹೊರ ಸಿಪ್ಪೆಯಿಂದ ಏನಾಗ್ತವೆ ಅಂದ್ರೆ, ಅದರಿಂದಲೂ ಸಹ ರಸವನ್ನು ಹೀರ್ತವೆ. ಎಲೆ ಒಂದೇ ಅಲ್ಲ, ಎಳೆ ಕಾಯಿಯಿಂದ ಸಹ ರಸವನ್ನ ಹೀರ್ತವೆ. ಇದರಿಂದ ಅಡಿಕೆ ಒಂದು ಗುಣಮಟ್ಟ ಕಡಿಮೆ ಆಗ್ಬಿಟ್ಟು, ಅಡಿಕೆ ಗಾತ್ರ ಕಡಿಮೆ ಆಗಿಬಿಟ್ಟು ಇಳುವರಿ ತುಂಬಾ ಕುಂಠಿತ ಆಗುತ್ತೆ. ಸಾಮಾನ್ಯವಾಗಿ ಎಳೆಯ ಮರಗಳಲ್ಲಿ ಇದರ ಬಾಧೆ ಜಾಸ್ತಿ ಇರುತ್ತೆ. ಎಳೆಯ ಮರಗಳು ನರ್ಸರಿಯಲ್ಲಿ ಮತ್ತು ಎಲೆಯ ಸಸಿಗಳಲ್ಲಿ ಬಾಧೆ ತೀವ್ರವಾದಾಗ ಗಿಡ ಒಂದಸಲ ಪೂರ್ತಿ ಸಾಯೋ ತರನು ಇರುತ್ತೆ. ಸೊ ದೊಡ್ಡ ಮರದಲ್ಲಿ ಬಾಧೆ ತೀವ್ರವಾಯ್ತು ಅಂದ್ರೆ ಇಳುವರಿ ಕಡಿತ ಉಂಟಾಗುತ್ತೆ. ಹಾಗಾಗಿ ರೈತರು ಸಕಾಲದಲ್ಲಿ ಸರಿಯಾದ ನಿರ್ವಹಣಾ ಕ್ರಮ ತಗೊಳ್ಬೇಕು. ಸರಿಯಾದ ನಿರ್ವಹಣಾ ಕ್ರಮವನ್ನ ಯಾವ ರೀತಿ ತಗೋಬೇಕು ಅಂತ ಹೇಳ್ತೀರಿ ರೈತರು? ಬಾಧಿತ ಎಲೆಗಳನ್ನ ಮತ್ತೆ ಎಳೆಯ ಕಾಯಿಗಳನ್ನ ಏನ್ ಮಾಡ್ಬೇಕು ಅಂದ್ರೆ, ನಮ್ಗೆ ಕಂಡು ಬಂತು ಅಂದ್ರೆ ಆ ನುಸಿ ಸಹಿತ ಕಿತ್ತು ಅದನ್ನ ಸುಟ್ಟ ಹಾಕ್ಬಿಡ್ಬೇಕು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹರಡೋದನ್ನ ನಿಲ್ಲಿಸ್ಬೇಕು. ನಮ್ ಕೈಗೆ ಸಿಕ್ಕೋ ತರ ಇತ್ತು ಅಂದ್ರೆ ಆ ತರ ಮಾಡ್ಬೇಕು. ಆಮೇಲೆ ನುಸಿ ಬಾಧೆ ಜಾಸ್ತಿ ಆಯ್ತು ಅಂದ್ರೆ ಅದಕ್ಕೆ ಡೈಕೋಫಾಲ್ ಅಂತ ಇದೆ, ನುಸಿ ನಾಶಕ ಡೈಕೋಫಾಲ್ ಅಂತ, 2.5 mL ನೀರಿಗೆ ಅಥವಾ ನೀರಿನಲ್ಲಿ ಕರುವ ಗಂಧಕ 3-4 g/1 L ನೀರಿಗೆ, ಅಥವಾ ಡೈಥನ್ ತೊರೋನ್ ಅಂತ ಒಂದಿದೆ ಅದನ್ನ 1.2 mL/1 L ನೀರಿಗೆ, ಅಥವಾ ಪ್ರೊಪಾರ್ಗೈಟ್ ಅಂತ ಇದೆ 50 EC ಅದು, ಅದನ್ನ 0.5 mL/1 L ನೀರಿಗೆ ಬೆರೆಸಿ ಸಿಂಪಡಿಸ್ಬೇಕು. ಯಾವ್ದಾದ್ರು ಒಂದನ್ನ ಹಾಕ್ಬೇಕು, ನೆಕ್ಸ್ಟ್ ರೊಟೇಟ್ ಮಾಡ್ಬೇಕು. ಇದು ಡೈಕೋಫಾಲು ಅಥವಾ ನೀರಿನಲ್ಲಿ ಕರವಗಂಧಕ ಅಥವಾ ಡೈಫೆನ್ತಿರೋನೋ ಅಥವಾ ಪ್ರೊಪಾರ್ಗೈಟ್ ಒಂದಾದ್ಮೇಲೆ ಒಂದು ಹೊಡಿಬೇಕು. ಒಂದ್ 2 ಸಿಂಪಡಣೆ ಸಾಮಾನ್ಯವಾಗಿ ಕಂಟ್ರೋಲ್ ಬರುತ್ತೆ. ಬಾಧೆ ಕಂಡು ಬರ್ತಾ ಇದ್ರೆ ಲಕ್ಷಣ ನೋಡ್ಬಿಟ್ಟು ಸಿಂಪಡಣೆ ಮಾಡ್ಬೇಕು. ಕೆಲವು ಬಾರಿ ಗೆದ್ದಲು ಕೂಡ ಕಂಡು ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಿಸಬಹುದು ಅಂತ ಹೇಳ್ತೀರಿ ಮೇಡಮ್? ಗೆದ್ದಲು ಸಾಮಾನ್ಯವಾಗಿ ಎಲ್ಲೆ ಬೆಳೆಯಲು ಇರುತ್ತೆ. ಗೆದ್ದಲು ಹಾನಿಯ ಲಕ್ಷಣ ನಿಮ್ಗೆ ಗೊತ್ತು, ಸಾಮಾನ್ಯವಾಗಿ ಗೆದ್ದಲು ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಅಡಿಕೆ ಗಿಡಗಳು ಸೊರಗೋಗ್ಬಿಡ್ತವೆ, ಮತ್ತೆ ಮಧ್ಯೆ ಸುಳಿ ಒಣಗಲಕ್ ಸ್ಟಾರ್ಟ್ ಮಾಡುತ್ತೆ, ಮತ್ತೆ ಕಾಂಡದ ಬುಡಭಾಗದಲ್ಲಿ ಏನ್ ಮಾಡುತ್ತೆ ಮಣ್ಣು ಮತ್ತು ನಾರುಗಳ ಮಿಶ್ರಿತ ಲೇಪನವನ್ನ ನಾವು ನೋಡ್ತೀವಿ, ಒಂಥರ ಪ್ಲೇಯರ್ ಮಾಡ್ಬಿಡುತ್ತೆ ಮಣ್ಣಿದು. ಇದನ್ನ ನಿರ್ವಹಣೆ ಏನ್ ಮಾಡ್ಬೇಕು ಅಂದ್ರೆ, ಈ ನರ್ಸರಿಗಳಲ್ಲಿ ಹಾಗೂ ಕಾಯಿಗಳ ನೆಟ್ಟ ಮೇಲೆ ಕಾಯಿಗಳ ಸುತ್ತಲೂ ಸ್ವಲ್ಪ ಬೇವಿನ ಹಿಂಡಿ ಹಾಕ್ಬೇಕು, ಅದಕ್ಕೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇಲ್ಲದೆ ಇದ್ರೆ ನಮ್ಮ ರೈತರು ಸ್ವಲ್ಪ ಮೆಲಾಥಿಯನ್ ಪೌಡರ್ ತಂದು ಉದುರಿಸ್ತಾರೆ, ಅದು ಒಂದು ಮಾಡ್ಬೋದು. ಆಮೇಲೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಡಿಕೆ ತೋಟ ಎಲ್ಲೆಲ್ಲಿರುತ್ತೋ, ನರ್ಸರಿ ಎಲ್ಲೆಲ್ಲಿರುತ್ತೋ, ಅಲ್ಲಿ ಎಲ್ಲಿ ಗೆದ್ದಲು ದಿಬ್ಬ ಇರುತ್ತಲ್ಲ, ಆ ಗೆದ್ದಲು ದಿಬ್ಬವನ್ನ ಹುಡುಕ್ಬಿಟ್ಟು ಅಲ್ಲಿರೋ ಹುಳುಗಳನ್ನ ನಾಶ ಮಾಡ್ಬೇಕು, ಅದರಲ್ಲೂ ರಾಣಿ ಹುಳನ್ನ ನಾಶ ಮಾಡ್ಬೇಕು. ಆ ಜಾಗಕ್ಕೆ ಕ್ಲೋರೋಫೈರಿಫಾಸ್ ಅಂತ ಒಂದು ಕೀಟನಾಶಕ ಇದೆ, ಅದನ್ನ 5 mL/1 L ಹಾಕ್ಬಿಟ್ಟು ಅದು ಪೂರ್ತಿ ಆ ನೆಲ ನೆನೆಯೋ ತರ ಸಿಂಪಡಿಸ್ಬೇಕು. ಇದಲ್ಲದೇನೆ ಶೇಕಡಾ ಇದರ ಬೇವಿನ ಎಣ್ಣೆಯನ್ನ ಮರದ ಬುಡದಲ್ಲಿ ಹಾಗೂ ಮರದ ಕಾಂಡಗಳಿಗೆ ಸ್ವಲ್ಪ 2 m ಅಂತರದವರೆಗೆ ಲೇಪನ ಮಾಡ್ತೀವಿ. ಅದ ಲೇಪನ ಮಾಡಿದ್ರಿಂದ ಅಲ್ಲಿ ನಾವು ಈ ಒಂದು ಗೆದ್ದಲ ಒಂದು ಹಾವಳಿಯನ್ನ ನಿರ್ವಹಣೆ ಮಾಡಬಹುದು. ಆಮೇಲೆ ಗೆದ್ದಲು ಬಾಧೆ ಜಾಸ್ತಿ ಆಯ್ತು ಅಂದ್ರೆ ಆ ಮರದ ಕಾಂಡಗಳಿಗೂ ಸಹ ಕ್ಲೋರೋಫೈರಿಫಾಸ್ ದ್ರಾವಣವನ್ನ 5 mL/L ನೀರಿಗೆ ಹಾಕ್ಬಿಟ್ಟು ಸಿಂಪಡಣೆ ಮಾಡಬೇಕು. ಇನ್ನು ಇದಿಷ್ಟು ಸಾಮಾನ್ಯವಾಗಿ ಅಡಿಕೆಯಲ್ಲಿ ಬರುವ ಕೀಟಗಳು. ಕೆಲವು ಬಾರಿ ಅಡಿಕೆಯಲ್ಲಿ ಚೀಲ ಹುಳು ಅಂತ ಹೇಳ್ತಾರೆ, ಅದು ಯಾವ ರೀತಿ, ಅದರ ನಿರ್ವಹಣೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ ರೈತರು? ಕೆಲವು ಕಡೆ ನಾವು ಅಡಿಕೆ ಚೀಲ ಹುಳು ಅಂತ ನೋಡ್ತೀವಿ, ಅದು ಕೆಲವು ಕಡೆ ಜಾಸ್ತಿ ಬರ್ತಾ ಇದೆ, ಇತ್ತೀಚೆಗೆ ಬರ್ತಾ ಇದೆ ಅಡಿಕೆ ಮೇಲೆ, ಅಲ್ಲಲ್ಲಿ ಚೀಲ ತರ ಇರುತ್ತೆ, ಬ್ಯಾಗ್ ವರ್ಮ್ ಅಂತ ಹೇಳ್ತೀವಿ, ಹೊಸ ಕೀಟ ಇದೆ ಆಕ್ಚುಲಿ ಇತ್ತೀಚೆಗೆ ಬಂದಿರೋದು. ಇದು ಹಾನಿಯ ಲಕ್ಷಣ ಏನಂದ್ರೆ, ಇದ್ರ ಮರಿ ಹುಳುಗಳು ಗರಿಗಳಲ್ಲೆಲ್ಲ ರಂಧ್ರ ಮಾಡಿ ತಿಂತಾವೆ, ಇದರಿಂದ ಗರಿಗಳೆಲ್ಲ ಒಣಗಕ್ ಸ್ಟಾರ್ಟ್ ಆಗ್ತವೆ. ಈ ಮರಿ ಹುಳುಗಳು ಏನ್ ಮಾಡ್ತವೆ, ಚೀಲ ತರ ಒಂಥರ ಆ ಗಿಡದಲ್ಲಿ ಎಲೆಗಳನ್ನ ಚೀಲ ತರ ನಿರ್ಮಾಣ ಮಾಡ್ಬಿಟ್ಟು ಮರದಿಂದ ಮರಕ್ಕೆ ಹರಡ್ತಾ ಹೋಗ್ತವೆ, ಆದ್ದರಿಂದ ಇವುಗಳನ್ನ ಚೀಲದ ಹುಳು ಅಂತ ಹೇಳ್ತೀವಿ. ಈ ಹುಳುಗಳು ಚೀಲದ ಒಳಭಾಗದಲ್ಲೇ ಇದ್ದು ಎಲೆಗಳನ್ನ ತಿನ್ನುವಾಗ ಮಾತ್ರ ತನ್ನ ತಲೆಯನ್ನ ಹೊರಗಡೆ ಹಾಕ್ತವೆ, ಅದಷ್ಟೊತ್ತುಗಳು ಒಳಗಡೆ ಇರ್ತವೆ. ಮತ್ತು ಹೆಣ್ಣು ಮತ್ತು ಗಂಡು ಹುಳು ಚೀಲದಲ್ಲೇ ಲೈಂಗಿಕ ಕ್ರಿಯೆ ಮಾಡ್ಬಿಟ್ಟು ಆ ಹೆಣ್ಣು ಚೀಲದ ಒಳಗೆ ಭಾಗದಲ್ಲಿ ಅಲ್ಲೇನೆ ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡುತ್ತೆ, ಅಲ್ಲಿಂದ ಮರಿ ಹೊರಗಡೆ ಬಂದು ನಮ್ಮ ಎಲೆಗಳನ್ನ ತಿಂತವೆ. ಸಾಮಾನ್ಯವಾಗಿ ನಿರ್ವಹಣಾ ಕ್ರಮ ಹೆಂಗ್ ಮಾಡ್ಬೇಕು ಅಂದ್ರೆ, ಚೀಲ ಎಲ್ಲೆಲ್ಲಿ ಕಾಣಿಸ್ತೋ ಆ ಬ್ಯಾಗ್ ಅಂತ ಹೇಳ್ತೀವಲ್ಲ, ಬ್ಯಾಗ್ ಒಂದು ಚೀಲ ಎಲ್ಲ ಕಾಣಿಸ್ತೋ ಅದನ್ನ ತಗೊಂಡು ನಾಶ ಮಾಡಬೇಕು. ಮತ್ತು ಬಾಧೆ ಕಡಿಮೆ ಇತ್ತು ಅಂದ್ರೆ ಶೇಕಡಾ 5-6 ಬೇವಿನ ಬೀಜದ ಕಷಾಯ ಮಾಡಿ ಸಿಂಪಡಣೆ ಮಾಡಬೇಕು, ಅಥವಾ ಬೇವಿನ ಆಧಾರಿತ ಕೀಟನಾಶಕ ಇರುತ್ತೆ ಅಜಾಡರಟ್ಟಿನ ಅಥವಾ ನೀಮೆಜಾಲು 2-3 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು, ಅಥವಾ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಅಂತ ಒಂದು ಪ್ಯಾಥೋಜನ್ ಅದನ್ನ 2 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು, ಇದರಿಂದನೂ ಹತೋಟಿ ಮಾಡಬಹುದು. ಅಕಸ್ಮಾತ್ ಕೀಟದ ಬಾಧೆ ಜಾಸ್ತಿ ಆಯ್ತು ಅಂತಾದ್ರೆ, ಈಗ ನಾವು ಕೊರೆಜನ್ ಅಂತ ಹೇಳ್ತೀವಿ ನೋಡ್ರಿ, ಆ ಕೊರೆಜನ್ನ 0.25 mL 1 L ಹಾಕ್ಬೇಕು, ಹಾಕಬೇಕು ಇಲ್ಲ ಸ್ಪೈನೋಸ್ಯಾಡ್ 1.75 mL/1 L ಹಾಕ್ಬೇಕು. ಇದರ ಜೊತೆಗೆ ಸ್ವಲ್ಪ ಅಂಟದನ್ನ ಮಿಶ್ರಣವನ್ನ ಹಾಕಿ ಸಿಂಪಡಣೆ ಮಾಡಬೇಕು. ಆಮೇಲೆ ತುಂಬಾ ಬಾಧೆ ತೀವ್ರ ಆಯ್ತು ಅಂದ್ರೆ ಅವಾಗ ಕ್ಲೋರೋಫೈರಿಫಾಸ್ ಅಥವಾ ಕ್ವಿನಾಲ್ಫಾಸ್ ಅನ್ನ 2 mL/1 L ಹಾಕೊಂಡು ಸಿಂಪಡಣೆ ಮಾಡಬೇಕು. ಇದು ಸಾಮಾನ್ಯವಾಗಿ ಇದರದ್ದು ಒಂದು ವಿಶೇಷತೆ ಏನಂದ್ರೆ, ರೈತರು ಸಾಮೂಹಿಕವಾಗಿ ಮಾಡಬೇಕು. ಈಗ ನಮ್ಮ ಅಡಿಕೆ ತೋಟದ ಪಕ್ಕ ಬೇರೆಯವರ ರೈತರ ತೋಟ ಇದೆ ಅಂದ್ರೆ, ನಾನು ಮಾಡಿದ್ರೆ ಅವರು ಮಾಡ್ಬೇಕು, ಅವ್ರು ಮಾಡಿದ್ರೆ ನಾವು ಮಾಡ್ಬೇಕು, ಇಲ್ಲಾಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಹರಡುತ್ತೆ. ಇದೆಲ್ಲ ನಮ್ಮ ಅಡಿಕೆ ಬೆಳೆಯಲ್ಲಿ ಪ್ರಮುಖವಾಗಿ ಬರುವ ಕೀಟಗಳು. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಕಾರ್ಯಕ್ರಮದಲ್ಲಿ? ಅಡಿಕೆ ಬೆಳೆಗಾರರಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಅಡಿಕೆ ತೋಟದಲ್ಲಿ ಅಡಿಕೆ ಉದುರಿದ್ರೆ ಅದು ಕೊಳೆ ರೋಗ ಅಂತ ಕೊಡೋದು ಸರ್ವೇ ಸಾಮಾನ್ಯ. ಆದ್ರೆ ಅಡಿಕೆ ಉದುರಲು ಹಲವಾರು ಕಾರಣ ಇರ್ತವೆ. ಈ ಕಾರಣಗಳನ್ನ ನಮ್ಮ ರೈತರು ಕೂಲಂಕುಷವಾಗಿ ತಜ್ಞರಿಂದ ವೈಜ್ಞಾನಿಕವಾಗಿ ತಿಳಿದುಕೊಂಡು ಅದಕ್ಕೆ ಸೂಕ್ತವಾದ ಹತೋಟಿ ಕ್ರಮ ತಗೋಬೇಕು. ಅಡಿಕೆ ಉದುರಲು ಹಲವಾರು ಕಾರಣ ಇರುತ್ತೆ, ಮೇ ಅದು ಕೊಳೆ ರೋಗ ಇರ್ಬೋದು ಅಥವಾ ಪೆಂಟಾಟೋಮಿಡ್ತಿಗಳೇ ಇರ್ಬೋದು ಅಥವಾ ಬೊರಾನ್ ಲಘು ಪೋಷಕಾಂಶದ ಕೊರತೆ ಇರ್ಬೋದು ಅಥವಾ ಪೊಟ್ಯಾಶ್ ಕೊರತೆ ಇರ್ಬೋದು, ಇವೆಲ್ಲ ಅಡಿಕೆ ಉದುರೋ ಕಾರಣ. ಅದು ಪೆಂಟಾಟೋಮೆಟ್ ಬಗ್ ಇದ್ರೆ ನಾನು ಆಲ್ರೆಡಿ ಹೇಳಿದೆ, ಕಪ್ಪು ಚುಕ್ಕೆ ತರ ಬರುತ್ತೆ, ಅದನ್ನ ಓಪನ್ ಮಾಡಿ ನೋಡ್ಬೇಕು ಒಳಗಡೆ ಅಡಿಕೆಯಲ್ಲಿ ಕಪ್ಪು ಚುಕ್ಕೆ ಇರುತ್ತೆ ಅಂತ. ಕೊಳೆ ರೋಗ ಆದ್ರೆ

ಬಲೆಗಳ ಮೊದಲೇ ನೆನದೆ ಸಂಜೆ